ಚೆಲುವು ಎಂಥ ಒಲವು ಆಹಾ ಈ ಅನುಬಂಧ. ರವಿಯು ಬಂದ ಉಷಯ ಕೆನ್ನೆಗೆ ರಂಗು ತಂದ, ಎಂಥ ಚೆಲುವು ಎಂಥ ಒಲವು ಆಹಾ ಈ ಅನುಬಂಧ. ಎಂಥ ಒಲವು ಆಹಾ ಈ ಅನುಬಂಧ.